ಆಮೇಲೆ ಸದಾನಂದ ಶಟೋಗಿ ಗದಗ್ ಡಿಸ್ಟ್ರಿಕ್ಟ್ ಇಂದ ಅವ್ರು ನಮ್ಗೆ ತಿಳಿಸಿದ್ದಾರೆ. ಅವರು ಸುಮಾರು 20 ಎಕರೆನಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಗೋಧಿ, ಪೊಮೊಗ್ರಾನೇಟ್, ದಾಳಂಬ್ರೆ, ಹತ್ತಿ, ಜೋಳ, ಆಮೇಲೆ ತೊಗರಿ ಸಾಕಷ್ಟು ಅವರು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಈ ಸಲ ಅವ್ರಿಗೆ ಒಳ್ಳೆ ಮಳೆ ಬಂತು, ಕರೆಕ್ಟ್ ಟೈಮ್ಗೆ ಬಂತು, ಅದರಿಂದ ಅವ್ರಿಗೆ ಒಳ್ಳೆ ಇಳುವರಿನೂ ಬಂದಿದೆ. ಆಮೇಲೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಸಲ ಮಿಶ್ರಣ ಬೆಳೆ ಮಾಡಿದ್ದಾರೆ, ತೊಗರಿ ಆಮೇಲೆ ಜೋಳ ಆಮೇಲೆ ಬೇರೆ ಎಲ್ಲ ಬೆಳೆಗಳನ್ನ ಬೆಳೆಸಿ ಈ ಸಲ ಅವ್ರಿಗೆ ಸಾಕಷ್ಟು ಒಳ್ಳೆ ಪ್ರಾಫಿಟ್ ಬಂದಿದೆ ಅಂತ ಅವ್ರು ನಮ್ಗೆ ತಿಳಿಸಿದ್ದಾರೆ. ಆಮೇಲೆ ಗಣಪತಿ ಬಗಾಡೆ ಸೋಲಾಪುರ, ಅವರು ಸೋಲಾಪುರ ತಾಲೂಕಿಂದ ಭೀಮನ ಮಂಡಿ ಮಹಾರಾಷ್ಟ್ರ ರಾಜ್ಯದಿಂದ ಅವ್ರು ನಮ್ಗೆ ತಿಳಿಸಿದ್ದಾರೆ. ಅವ್ರು ಸುಮಾರು 10 ಎಕರೆನಲ್ಲಿ ಗೋಧಿ ಆಮೇಲೆ ಜೋಳ ಆಮೇಲೆ ತೊಗರಿ ಬೆಳೆಸ್ತಾ ಇದಾರೆ. ಅವ್ರಿಗೂ ಈ ಸಲ ಒಳ್ಳೆ ಇಳುವರಿ ಬಂದಿದೆ ಅಂತ ತಿಳಿಸಿದ್ದಾರೆ. ಆಮೇಲೆ ಹವಾಮಾನ ಮಿತ್ರ ಇಂದ ಅವ್ರಿಗೆ ಸಾಕಷ್ಟು ಲಾಭ ಆಗ್ತಾ ಇದೆ. ಅವರು ಪ್ರತಿ ಸಲ ಇದನ್ನ ಕೇಳ್ತಾರೆ, ಇದು ಇನ್ನು ಮುಂದೆ ವರೆಸಬೇಕು, ಆಮೇಲೆ ಇದರದ್ದು ಸಮಯನೂ ಹೆಚ್ಚು ಕೊಡಬೇಕು, ಇನ್ನು 10-15 ನಿಮಿಷ ಅಂತ ಅವರು ಬೇಡಿಕೆನ ಇಟ್ಟಿದ್ದಾರೆ. ಆಮೇಲೆ ಪ್ರಭು ಕುಮಾರ್ ಚಿಕ್ಕನಹಳ್ಳಿ ತರೀಕೆರೆ ತಾಲೂಕು ಶಿವಮೊಗ್ಗ, ಅವ್ರು ಹೇಳಿದ್ದಾರೆ ಅವರು ಅಡಕೆನ 8 ಎಕರೆನಲ್ಲಿ ಬೆಳೆಸ್ತಾ ಇದ್ದಾರೆ. ಈ ಸಲ ಅವ್ರಿಗೆ ಸಿಕ್ಕಾಪಟ್ಟೆ ಮಳೆ ಹೆಚ್ಚಕ್ಕೆ ಬಂದಿದೆ ಅಂತ ತಿಳಿಸಿದ್ದಾರೆ. ಸ್ಪೆಷಲಿ ಮೇ, ಜೂನ್, ಜುಲೈನಲ್ಲಿ ಅವರು ಸಾಕಷ್ಟು ಹೆಚ್ಚು ಮಳೆ ಬಂದ್ರಿಂದ ಸಾಕಷ್ಟು ಉದುರುವಿಕೆ ಆಗಿದೆ. ಆಮೇಲೆ ಫ್ರೂಟ್ ಸೆಟ್ ಏನಿದೆ ಅದನ್ನು ಕಡಿಮೆ ಆಗಿದೆ ಅಂತ ಅವರು ತಿಳಿಸಿದ್ದಾರೆ. ಸುಮಾರು ಅವ್ರಿಗೆ 90%ರಷ್ಟು ಹಾನಿಯಾಗಿದೆ ಅಂತ ಅಡಕೆನಲ್ಲಿ ಅಂತ ಅವರು ನಮ್ಗೆ ತಿಳಿಸಿದ್ದಾರೆ. ಕೇಳುವರೆ ನಮ್ಗೆ ಸಾಕಷ್ಟು ಜನ ಇನ್ನು ನಮ್ಗೆ ಕಾಲ್ ಮಾಡಿ ಈ ಹವಾಮಾನ ಮಿತ್ರ ಇಂದ ಅವ್ರಿಗೆ ಸಾಕಷ್ಟು ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಆಮೇಲೆ ಇನ್ನೊಬ್ರು ಈ ಜಗದೀಶ್ ಅಂತ ಸಕಲೇಶ್ಪುರದಿಂದ ನಮ್ಗೆ ಕಾಲ್ ಮಾಡಿದ್ದಾರೆ. ಅವರು ಏಲಕ್ಕಿ, ಕಾಫಿ ಆಮೇಲೆ ಮೆಣಸು ಬೆಳೆಸ್ತಾ ಇದ್ದಾರೆ. ಈ ಸಲ ಏನಾಗಿದೆ ಅವ್ರಿಗೆ ಕಾಫಿ ಇಳುವರಿಗೆ ಕೊಯ್ಲು ಬಂದಾಗ ಸಾಕಷ್ಟು ಮಳೆ ಬಂದ್ಬಿಡ್ತು, ಇದರಿಂದ ಅವ್ರಿಗೆ ಏನಾಗಿದೆ ಸಾಕಷ್ಟು ನಾಶ ಆಗಿದೆ, ಅವರು ನಮ್ಗೆ ಸಕಲೇಶ್ಪುರದಿಂದ ತಿಳಿಸಿದ್ದಾರೆ. ಕೇಳವ್ರೆ ಈಗ ನೀವು ನೋಡಿದ್ದೀರಾ, ಮಳೆ ಹೆಚ್ಚು ಬಂದ್ರೆ ಅಥವಾ ತೇವಾಂಶ ಹೆಚ್ಚು ಇದ್ರೆ ಎಲ್ಲರಿಗೂ ಬೆಳೆ ನಾಶ ಆಗಿದೆ ಅಂತ ನಾವು ತಿಳಿಸ್ತೀವಿ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಈ ಮಳೆ ಯಾವಾಗ ನಾವು ಈ ಜೂನ್ ಜುಲೈನಲ್ಲಿ ನಮ್ಗೆ ಮಳೆ ಬರುತ್ತೆ ಆವಾಗ ಬಸಿ ಕಾಲುವೆನ ಚೆನ್ನಾಗಿ ಮಾಡ್ಬೇಕು. ಸೊ ನೀರ್ ನಿಂತ್ಕೋಬಾರ್ದು, ನಮ್ಮ ಸ್ಥಳದಲ್ಲಿ ಹೊಲದಲ್ಲಿ ಯಾವಾಗ್ಲೂ ನೀರ್ ನಿಂತ್ಕೋಬಾರ್ದು ಅಂತ ನಾವು ವ್ಯವಸ್ಥೆ ಮಾಡ್ಬೇಕು. ಆಮೇಲೆ ನಾವ್ ಏನ್ ಮಾಡ್ಬೇಕು, ಆದಷ್ಟು ಈ ಬೇರು ಏನಿರುತ್ತೆ ಅಲ್ಲಿ ನೀರ್ ನಿಂತ್ಕೋಬಾರ್ದು ಅಂತ ನಾವು ನೋಡ್ಕೋಬೇಕು, ಎಚ್ಚರಿಕೆನ ನಾವು ವಹಿಸ್ಕೋಬೇಕಾಗುತ್ತೆ. ಆಮೇಲೆ ನಾವ್ ಏನ್ ಮಾಡ್ಬೇಕಂದ್ರೆ ಯಾವಾಗ ಇದು ಕೊಯ್ಲು ಬರ್ತಾ ಇದೆ ಅವಾಗ ನಾವ್ ಏನಾದ್ರೂ ಅದಕ್ಕೆ ಆಶ್ರಯ ಕೊಡ್ಬೋದಾ, ಪಾಲಿಥಿನ್ ಶೀಟ್ ಹಾಕಿ ಅಥವಾ ಈ ಮಳೆ ಎಲ್ಲ ಬಂದಾಗ ನೀರ್ ಶೇಖರಣೆ ಆಗುತ್ತಲ್ಲ ಅದೆಲ್ಲ ಬಸ್ ಹೋಗಕ್ಕೆ ಕೆರೆನಲ್ಲಿ ಅಥವಾ ಹೊಂಡದಲ್ಲಿ ಎಲ್ಲಾದ್ರೂ ಅದನ್ನ ಕಳ್ಸಕ್ಕಾಗತ್ತ ಅಂತ ನಾವು ನೋಡ್ಬೇಕಾಗತ್ತೆ. ಸೊ ಆಮೇಲೆ ನಾವು ಸರಿ ಸಮಯದಾಗ ನಾವು ಕೊಯ್ಲು ಮಾಡ್ಬೇಕಾಗತ್ತೆ, ಅದನ್ನ ನಾವು ತಡ ಮಾಡಬಾರ್ದು, ತಡ ಮಾಡಿದ್ರೆ ಏನಾಗುತ್ತೆ ಇನ್ನು ನಮ್ಗೆ ನಾಶ ಆಗುತ್ತೆ. ಆಮೇಲೆ ನಾವ್ ಏನ್ ಮಾಡ್ಬೇಕಾಗಂದ್ರೆ ಈ ಬಿಸಿಲು ಬಂದಾಗ ಅಥವಾ ನಮ್ ಏನ್ ಡ್ರೈಯಿಂಗ್ ಯಾರ್ಡ್ ಇರುತ್ತೆ ಅಲ್ಲಿ ಈ ಕೊಯ್ಲುಗಳನ್ನ ಈ ಹಾರ್ವೆಸ್ಟ್ ಏನಾಗಿರುತ್ತೆ ಗ್ರೈನ್ಸ್ ಅದನ್ನ ಎಲ್ಲ ಬಿಚ್ಚಿ ಬಿಚ್ಚಿ ಕ್ಲೀನ್ ಆಗಿ ಅದನ್ನ ನಾವು ಒಣಕ್ಕೆ ಬಿಟ್ಬಿಡ್ಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ ನಮ್ಗೆ ನಷ್ಟ ಏನಾಗುತ್ತೆ ಅದನ್ನ ನಾವು ಕಡಿಮೆ ಮಾಡಬಹುದು. ನಮಸ್ಕಾರ. ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ.

ಹಾಗೂ ಈ ಸಿಹಿ ದ್ರವದ ಮೇಲೆ ಕಪ್ಪು ಬಣ್ಣದ ಶಿಲೀಂಧ್ರ ಸೂಟಿ ಮೌಲ್ಡ್ ಬೆಳೆದು ತೆಂಗಿನ ಗರಿಗಳು ಕಪ್ಪಾಗಿ ಕಾಣುತ್ತದೆ. ಈ ಕಪ್ಪು ಬಣ್ಣದ ಶಿಲೀಂಧ್ರ ಬೆಳವಣಿಗೆಯಾಗಿ ತೆಂಗಿನ ಗರಿಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಅಂದರೆ ಫೋಟೋಸಿಂಥೆಸಿಸ್ ಕ್ರಿಯೆ ಕಡಿಮೆಯಾಗುತ್ತದೆ. ಕೀಟ ಬಾಧೆ ಬಂದಂತಹ ಸಂದರ್ಭದಲ್ಲಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಹಾಗೆಯೇ ರೈತರು ಬಿಳಿನೊಣದ ಹಾವಳಿಯಿಂದ ಆತಂಕಗೊಂಡು ರಾಸಾಯನಿಕ ಔಷಧಿಗಳನ್ನು ಸಿಂಪಡಿಸಿದಲ್ಲಿ ಈ ರಾಸಾಯನಿಕಗಳು ಬಿಳಿನೊಣದ ನೈಸರ್ಗಿಕ ಶತ್ರುಗಳನ್ನು ಮೊದಲು ನಾಶ ಮಾಡುವುದಲ್ಲದೆ ಪರಿಸರವನ್ನು ಮಾಲಿನ್ಯಗೊಳಿಸಿ ಜನರ ಆರೋಗ್ಯದ ಮೇಲೆ ಅಪಾಯಕಾರಿಯಾಗಿ ಪರಿಣಮಿಸುತ್ತದೆ. ಹತೋಟಿ ಕ್ರಮಕ್ಕೆ ಬಂದರೆ ತೆಂಗಿನ ಸುಳಿಗಳ ಮೂಲಕ ನೊಣ ಹರಡುವ ಸಾಧ್ಯತೆ ಇರುವುದರಿಂದ ಬಾಧಿತ ತೋಟಗಳಿಂದ ಸಸಿಗಳ ಸಾಗಾಣಿಕೆ ಪೂರ್ವದಲ್ಲಿ ಸಸಿಗಳಿಗೆ ಪ್ರೊಫೆನೋಫ್ಯಾಕ್ಸ್ 50 EC ಇಲ್ಲವೇ 2.5 ml ಪ್ರತಿ ಲೀಟರ್ ಸಿಂಪಡಿಸಬೇಕು. ಸಸಿಗಳಿಗೆ ಪ್ರೊಫೆನೋಫಾಕ್ಸ್ ಪ್ರೊಫೆನೋಫಾಸ್ 50 EC 2.5 ml ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ಈ ಬಿಳಿನೊಣದ ಸ್ವಾಭಾವಿಕ ಶತ್ರು ಕೀಟಗಳು ನಿಸರ್ಗದಲ್ಲಿದ್ದು ಇವು ಬಿಳಿನೊಣದ ನೈಸರ್ಗಿಕ ಹತೋಟಿ ಮಾಡುವಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತವೆ. ಕೀಟನಾಶಕಗಳ ಬಳಕೆ ಬಿಳಿನೊಣ ನಿಯಂತ್ರಣಕ್ಕೆ ಹೆಚ್ಚು ಸಹಕಾರಿಯಲ್ಲ. ಹಾಗಾಗಿ ನೈಸರ್ಗಿಕ ಶತ್ರುಗಳು ಹಾಗೂ ಪರಾವಲಂಬಿ ಜೀವಿಗಳನ್ನು ಹೆಚ್ಚಿಸಲು ಕೀಟನಾಶಕಗಳ ಬಳಕೆಯನ್ನು ತಪ್ಪಿಸಬೇಕು. ಹೆಚ್ಚಿನ ನೀರಿನ ಪ್ರಮಾಣ ಉಪಲಬ್ಧವಿದ್ದಲ್ಲಿ 15 ದಿನಗಳ ಅಂತರದಲ್ಲಿ ನೀರಿಗೆ ಸ್ವಲ್ಪ ಸಾಬೂನಿನ ದ್ರಾವಣ ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಎಲೆಗಳ ಹಿಂಭಾಗದಲ್ಲಿರುವ ಬಿಳಿನೊಣ ಮತ್ತು ಬಿಳಿನೊಣ ಮರಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಐಸೇರಿಯಾ ಫಿಮೋಸೋರಸಿಯ ಎಂಬ ಶಿಲೀಂಧ್ರವನ್ನು 5 ಗ್ರಾಂ ಪ್ರತಿ ಲೀಟರ್ನಂತೆ ಬೆರೆಸಿ ಸಿಂಪಡಿಸಬೇಕು. ತೀವ್ರವಾಗಿ ಬಿಳಿನೊಣ ಹರಡಿದ ಮತ್ತು ನೈಸರ್ಗಿಕ ಪರಾವಲಂಬಿ ಕೀಟಗಳ ಅನುಪಸ್ಥಿತಿಯಲ್ಲಿ 1% ಬೇವಿನ ಎಣ್ಣೆಯನ್ನು ಸ್ವಲ್ಪ ಸಾಬೂನಿನ ದ್ರಾವಣದಲ್ಲಿ ಕರಗಿಸಿ ಸಿಂಪಡಿಸಬೇಕು. ಅಥವಾ ಬೇವಿನ ಮೂಲದ ಪೀಡನಾಶಕವಾದ ಅಜಾಡಿರಿಕ್ಟಿನ್ 2.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬಿಳಿನೊಣದ ಹತೋಟಿಗೆ ಹಳದಿ ಬಣ್ಣದ ಸ್ಟಿಕ್ ಟ್ರ್ಯಾಪ್ಗಳನ್ನ ಅಥವಾ ಹಳದಿ ಬಣ್ಣದ 150 µm ದಪ್ಪದ ಪಾಲಿಥಿನ್ ಹಾಳೆಗೆ ಹರಳೆಣ್ಣೆ ಬಿಳಿ ಬಣ್ಣದ ಗ್ರೀಸ್ ಅನ್ನು ಹಚ್ಚಿ ತೆಂಗಿನ ಮರದ ಕಾಂಡಕ್ಕೆ ಭೂಮಿಯಿಂದ 4-5 ಅಡಿ ಎತ್ತರದಲ್ಲಿ ಅಳವಡಿಸುವುದು ಅಥವಾ 2 ತೆಂಗಿನ ಮರಗಳ ಮಧ್ಯೆ ದಾರದಿಂದ ಕಟ್ಟುವುದು. ಎಲೆಗಳ ಮೇಲೆ ಸ್ರವಿಸಿದ ಸಿಹಿ ದ್ರವ ಇರುವೆಗಳನ್ನು ಆಕರ್ಷಿಸುತ್ತದೆ ಮತ್ತು ಕ್ಯಾಪ್ನೋಡಿಯಂ ಪ್ರಭೇದ ಎಂಬ ಕಪ್ಪು ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುತ್ತದೆ. ಇದರಿಂದ ಎಲೆಗಳ ಮೇಲ್ಭಾಗದಲ್ಲಿ ಕಪ್ಪು ಬಣ್ಣದ ಶಿಲೀಂಧ್ರ ಮಸಿ ಬಳಿದಂತೆ ಕಾಣಿಸಿಕೊಳ್ಳುತ್ತದೆ. ಸದರಿ ಕಪ್ಪು ಬಣ್ಣದ ಶಿಲೀಂಧ್ರವನ್ನು ನಿಯಂತ್ರಿಸಲು ಗಂಜಿ ನೀರನ್ನ ಸಿಂಪಡಿಸಬೇಕು. 1% ಗಂಜಿ ನೀರನ್ನ ಸಿಂಪಡಿಸಬೇಕು. ಇದಲ್ಲದೆ ಸಾಮಾನ್ಯವಾಗಿ ಕಾಣಸಿಗುವ ಗುಲಗಂಜಿ ಹುಳುಗಳು, ಹಸಿರು ಜರಿ ಹುಳುಗಳು ಹಾಗೂ ಇನ್ನಿತರೆ ಪರತಂತ್ರ ಜೀವಿಗಳು ಬಿಳಿನೊಣಗಳನ್ನು ಹತೋಟಿಯಲ್ಲಿಡಲು ಸಕ್ಷಮವಾಗಿವೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಬಹುದು. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೂ ತೆಂಗಿನ ಬೆಳೆಗೆ ಬಾಧಿಸುವ ಬಿಳಿ ನೊಣಗಳ ಕುರಿತು ಡಾಕ್ಟರ್ SM ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆತ್ಮೀಯ ರೈತ ಬಾಂಧವರೇ, ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು.